ಒಳ್ಳೆ ಮಾಹಿತಿಗಳು ಸಿಗ್ತದೆ. ನಿಮಗೆ ಫರ್ದರ್ ಬೇಕು ಅಂತಂದ್ರೆ ನೀವು ಇಂದು ಎರಡು ಸರಿ ಮೂರು ಸರಿ ಬಂದ್ರೆ ಹೆಚ್ಚು ಕಮ್ಮಿ ನಿಮ್ಮ ಸಣ್ಣಕ್ಕೆ ನಿಮ್ಮ ತೋಟ ಮಾಡ್ಕೊಳ್ಳೋಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಳ್ಬಹುದು. ನಮ್ಮಲ್ಲಿ ಇಲ್ಲಿ ಒಂದು 14 ಜನಕ್ಕೆ ಆಗುವಂತಹ ಅಕಾಮಿಡೇಷನ್ ಇದೆ. ನಮ್ಮಲ್ಲಿ ಲೋಕಲ್ ಊಟ ಸಿಗ್ತದೆ, ಮತ್ತೆ ಸುತ್ತಮುತ್ತ ಒಂದು ಟ್ರೈನಿಂಗು ಸಿಗ್ತದೆ. ನಿಮಗೆ ಯಾವ ರೀತಿ ಗಿಡ ಬೆಳಿಬೇಕು, ಮರ ಯಾವ ರೀತಿ ನೋಡ್ಕೋಬೇಕು, ಅದರದ ಯೋಗಕ್ಷೇಮ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೇವೆ. ಮತ್ತೆ ನಮ್ಮಲ್ಲಿ ಬಂದು ವಾಸನೂ ಮಾಡಲಿಕ್ಕೆ ನಿಮಗೆ ಒಂದು ಜಾಗ ಇದೆ. ನೀವು ನಮ್ಮಲ್ಲಿ ಬಂದು ಸುತ್ತಮುತ್ತ ಇರೋ ಜಾಗಗಳನ್ನು ನೋಡಿ ನಮ್ಮ ತೋಟದಲ್ಲಿ ಉಳ್ಕೊಂಡು ನಮ್ಮ ಆತಿಥ್ಯವನ್ನು ತಗೊಂಡು ಹಳ್ಳಿನಲ್ಲಿ ಯಾವ ರೀತಿ ಹಳೆ ಕಾಲದಲ್ಲಿ ಒಂದು ಊಟ ವಸತಿಗಳಿತ್ತು ಅದೆಲ್ಲ ನಮ್ಮಲ್ಲಿ ಸಿಗ್ತದೆ. ಮನೆಗಳೆಲ್ಲ ಕಟ್ಟಿರೋದು ಹೆಚ್ಚು ಕಮ್ಮಿ ನಮ್ಮಲ್ಲಿ ಒಂದೊಂದು ವಿವಿಧವಾದ ರೀತಿಯಾದ ಮನೆಗಳಿದೆ. ಮಣ್ಣಿನ ಮನೆ ಇದೆ, ಬೊಂಬಿನ ಮನೆ ಇದೆ, ಇನ್ನೊಂದು ಚಿಕ್ಕದು ಥ್ಯಾಚ್ ರೂಫ್ ಮನೆ ಇದೆ. ಈ ತರ ವಿವಿಧವಾದ ಮನೆಗಳಿದೆ, ಬೇರೆ ಬೇರೆ ಸಾಮಗ್ರಿಗಳನ್ನು ಉಪಯೋಗಿಸಿ ಬೇರೆ ಬೇರೆ ತರ ಮನೆಗಳಿದೆ. ವಿಶೇಷವಾಗಿ ಏನಂತ ಅಂತಂದ್ರೆ ಅದರಲ್ಲಿ ನಿಮಗೆ ಹೆಚ್ಚು ಕಮ್ಮಿ ನಿಮಗೆ ಯಾವುದೇ ಎ ಸಿ ಬೇಕಾಗಿಲ್ಲ. ಬೇಸಿಗೆ ಕಾಲದಲ್ಲಿ ನಿಮಗೆ ಈವನ್ ಫ್ಯಾನ್ ಆಲ್ಸೋ ಬೇಡ ಅನಿಸುತ್ತೆ, ಕೆಲವ್ರಿಗೆ ಬೇಕಾಗಬಹುದು, ಬಟ್ ಇದೆ. ನೀವು ಫ್ಯಾನ್ ಇಲ್ಲದೇನೂ ಮಲ್ಕೊಳ್ಬಹುದು. ನಮ್ಮಲ್ಲಿ ಸೊಳ್ಳೆ ಇಲ್ಲ, ಸೊಳ್ಳೆಗಳಿಲ್ಲದೆ ಇರೋದಂತ ಜಾಗ ಉಂಟು. ತೋಟದ ಬಗ್ಗೆ ವಿವಿಧ ಜಾತಿಯ ಹಣ್ಣುಗಳಿದೆ ನಮ್ಮಲ್ಲಿ, ಒಂದು 65-70 ಜಾತಿಯ ಹಣ್ಣುಗಳಿದೆ ಬೇರೆ ದೇಶದಿಂದ ಬಂದಿರೋದು. ನಮ್ಮ ದೇಶದ್ದು ಇದೆ, ಬೇರೆ ದೇಶದ್ದು ಅಂತನ್ಬಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ದೇಶದ್ದು ಹಣ್ಣುಗಳಿವೆ, ಬೇರೆ ದೇಶದ್ದು ಇದೆ, ನಮ್ಮ ದೇಶದ್ದು ವಿಶೇಷವಾದ ಹಣ್ಣುಗಳಿವೆ. ನೀವು ಕೆಲವು ಟೈಮ್ನಲ್ಲಿ ನೋಡಿಲ್ದೇ ಇರಬಹುದು, ಚಳ್ಳೆ ಹಣ್ಣು ಅಂತ ಒಂದು ಇತ್ತು ಹಿಂದಿನ ಕಾಲದಲ್ಲಿ, ನಾವು ಚಿಕ್ಕ ಹುಡುಗರಾಗಿದ್ದ ಅದನ್ನ ನಾವು ತಿಂತಾನೂ ಇದ್ವಿ. ಇವತ್ತು ಅದು ನಮಗೆ ಕಣ್ಣಕ್ಕೆ ಕಾಣಿಸೋಲ್ಲ. ಆ ಥರದ ಗಿಡನೂ ಇದೆ. ಮತ್ತೆ ಕ್ಯಾಟ್ಸೈ ಅಂತನ್ಬಿಟ್ಟು ಒಂದು ಕೇರಳದಲ್ಲಿ ಬಹಳ ವಿಶೇಷವಾದ ಹಣ್ಣಾಗಿತ್ತು ಹಿಂದಿನ ಕಾಲದಲ್ಲಿ, ಅದರದ್ದು ಗಿಡ ಇದೆ. ಮತ್ತೆ ಎಲಿಫೆಂಟ್ ಆ್ಯಪಲ್ ಅಂತನ್ಬಿಟ್ಟು ನಮ್ಮ ಕಾಡಿನಲ್ಲಿ ತುಂಬ ಬೆಳೀತಾ ಇತ್ತು ಒಂದು ಕಾಲದಲ್ಲಿ, ಇವತ್ತದು ನಮ್ಮ ಕಾಡಿನಲ್ಲಿ ಇಲ್ಲ. ಅದರದ್ದು ಒಂದು ಸ್ಯಾಂಪಲ್ ನಮ್ಮಲ್ಲಿದೆ. ಇದನ್ನೆಲ್ಲ ನೋಡಬೇಕು ಅನ್ನೋದಿದ್ರೆ ತಾವು ದಯಮಾಡಿ ನಮ್ಮಲ್ಲಿಗೆ ಬರಬಹುದು. ನಮ್ಮ ಬರೋದು ಬಹಳ ಈಸಿ. ನಮ್ಮಲ್ಲಿ ಮೈಸೂರಿಗೆ ಬಂದ್ಬಿಟ್ರೆ ಮೈಸೂರಿಂದ ನಮ್ಮದು ಒಂದು 45 ಕಿಲೋಮೀಟರ್ ದೂರದಲ್ಲಿದೆ, ಹೈವೇನಲ್ಲಿದ್ದೀವಿ. ಯಾವ ರೀತಿಯಾದ ನಿಮ್ಮ ಹುಡ್ಕೊಂಡು ಹೋಗಬೇಕು ಇದು ಮಾಡಬೇಕು ಅಂತನಿಲ್ಲ. ಕೋಟೆಕೆರೆ ಫಾರಂ ಬೇಗೂರು ಅಂತನ್ಬಿಟ್ಟು ನೀವು ಗೂಗಲಲ್ಲಿ ಹಾಕ್ಕೊಂಡ್ರೆ ನಿಮಗೆ ನಮ್ಮ ಲೊಕೇಶನ್ ಸಿಗ್ತದೆ. ಪವರ್ ನಾವು ಇವತ್ತು ನೋಡಿ, ನಾವು ಈಗ 2009 ಫಸ್ಟ್ ನಾನು ದಿ ಪರ್ಸನ್ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ದಿ ವಿಂಡ್ ಅಂಡ್ ಸೋಲಾರ್ ಪವರ್ ಜನರೇಷನ್ ನಮ್ಮ ತೋಟದಲ್ಲಿ. ಇಲ್ಲಿವರೆಗೆ ನನಗೆ ಈಗಾಗಲೇ ನೋಡಿ 2009 ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 10 HP ವಿಂಡ್ ಪವರ್ ಇದೆ, ಮತ್ತು 5 HP ಸೋಲಾರ್ ಇದೆ. ಅದರಿಂದನೇ ನಾನು ಇಲ್ಲಿ ನಮಗೆ ಬೇಕಾದ ಪವರ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನೀರು ನಮ್ಮ ಬೋರ್ವೆಲ್ಲಿಂದ ನೀರು ಎತ್ತಲಿಕ್ಕೆ ಇರ್ಬೋದು ಅಥವಾ ಲೈಟಿಂಗ್ ಆಗ ಇರ್ಬೋದು. ಇವನ್ನೆಲ್ಲ ಒಂದು ಕಡೆ ನೋಡಲಿಕ್ಕೆ ನಿಮಗೆ ಅನುಕೂಲವಾಗಿದೆ. ಯು ಕ್ಯಾನ್ ಇವತ್ತಿನ ಡೇಟ್ನಲ್ಲಿ ಎಲೆಕ್ಟ್ರಿಸಿಟಿಗೆ ಅಂತಂದ್ಬಿಟ್ಟು ನೀವು ಭಾಳ ಕಷ್ಟಪಡಬೇಕಾಗುತ್ತೆ. ಬಟ್ ನಮ್ಮ ಮಾಡ್ರನ್ ಆಗಿದ್ದೀವಿ, ನಮ್ಮ ತೋಟ ಹಳೆಯದಾಗಿದ್ದರೂ ಮಾಡೋನಾಗಿರುತ್ತೆ. ಬರಬಹುದು, ಬಂದು ನಮ್ಮಲ್ಲಿ ಬನ್ನಿ. ನಂದು ಟೆಲಿಫೋನ್ ನಂಬರು 9972962114, ಶೇಷಕುಮಾರ್ ಅಂತ ನನ್ನ ಹೆಸರು. ಇನ್ನೊಂದು ಸರಿ ನನ್ನ ಫೋನ್ ನಂಬರ್ ತಗೊಳ್ಳಿ, 9972962114. ಮತ್ತೊಮ್ಮೆ ಇನ್ನೊಂದು ಸರಿ, 9972962114. ನಮಸ್ಕಾರ. ಪಟ್ಟಣಿಗರೇ, ನಿಮ್ಮ ಆಗಮನದಿಂದ ಕೃಷಿ ಪ್ರವಾಸೋದ್ಯಮ ವೃದ್ಧಿಯಾಗಲಿದೆ. ನಗರದ ಪೈಪೋಟಿ ಮಾರುಕಟ್ಟೆಯಿಂದ ದೂರ ಉಳಿದ ಕೃಷಿಕರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಕೊಟ್ಟು ಕೊಳ್ಳೋಣ, ಕೃಷಿ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ರೈತ ಬಾಂಧವರೇ, ನೀವು ಕೂಡ ಹಳ್ಳಿ ಬದುಕನ್ನು ಸವಿಯಲು ಸ್ವೀಕರಿಸಲು ಬರುವ ಪಟ್ಟಣದ ಕೃಷಿ ಆಕಾಂಕ್ಷಿಗಳನ್ನು ಆಧರಿಸಿ ಅವರು ಇರುವಷ್ಟು ಕಾಲ ಅವರು ಉಳಿಯಲು ವ್ಯವಸ್ಥೆ ಮಾಡಿಕೊಡಿ. ಗ್ರಾಮೀಣ ಸಂಸ್ಕೃತಿಯ ಮಹತ್ವವನ್ನು ಮನದಟ್ಟು ಮಾಡಿಕೊಡಿ. ಗ್ರಾಮೀಣ ಆರ್ಥಿಕತೆಯ ಔನ್ನತ್ಯಕ್ಕೆ ಪ್ರೋತ್ಸಾಹಿಸೋಣ, ಕೃಷಿ ಪ್ರವಾಸೋದ್ಯಮವನ್ನು ಬೆಳೆಸೋಣ. ಮತ್ತಷ್ಟು ಹೊಸ ವಿಚಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. This message is from UNESCO in collaboration with Akashvani. SIDS and climate change. Small island developing states are among the most vulnerable to climate change. Oceans have absorbed 90% of the excess heat from global warming, causing sea levels to rise through melting glaciers and expanding seawater. Island nations and least developed countries with large coastal populations face the greatest risks. Their economies, infrastructure and ecosystems are directly threatened. Sea level rise combined with more and stronger tropical cyclones cause storm surges, coastal erosion, saltwater intrusion, crop failures and water shortages. Some islands may become uninhabitable. Here is an interesting insight. Asia-Pacific island nations like Kiribati, the Maldives and Vanuatu are among the most climate vulnerable countries in the world. This message is from UNESCO in collaboration with Akashvani. Climate and poverty. This is a message from UNESCO. Climate change affects everyone, but the poor suffer the most. Poverty increases vulnerability, especially for women and children, by limiting their ability to adapt and recover from climate impacts. Poor communities face greater risks due to inadequate housing, limited finances, and crowded living conditions. Despite being least responsible for climate change, they bear the heaviest burdens. Climate change threatens to reverse progress in ending hunger and poverty. Did you know? In 2020, 9.5% of the global population lived in extreme poverty, the first increase in two decades. Matsyataranga. Matsyataranga. Matsyataranga. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ